그러시려는가. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ರಾಜ್ಯವ್ಯಾಪಿ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ ಪ್ರಸಾರವಾಗುತ್ತೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದವನ್ನು ಸಹ ಕೇಳಬಹುದು. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ವಿಷಯವಾಗಿ ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dccc-empri@karnataka.gov.in. ಎಲ್ಲ ಕೇಳುಗರಿಗೂ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಎರಡನೇ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಮಾಡ್ತಾ ಇದ್ದೇವೆ. ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಕೂಡ ಇದಾಗಿದೆ. ಕಳೆದ ವಾರ ನಮ್ಮ ಮೊದಲ ಕಾರ್ಯಕ್ರಮವನ್ನು ಕೇಳಿ ಅನೇಕರು ತಮ್ಮ ಅಭಿಪ್ರಾಯವನ್ನು ನಮಗೆ ಮೆಸೇಜ್ ಮೂಲಕ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಬಹುದು. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಏಪ್ರಿಲ್ 25ನೇ ತಾರೀಕು ಹವಾಮಾನ ಬದಲಾವಣೆ ಕುರಿತಾದಂಥ ಏನು ಹವಾಮಾನ ಮಿತ್ರ ಅನ್ನೋ ಒಂದು ಕಾರ್ಯಕ್ರಮವನ್ನು ಪರಿಸರ ನಿರ್ವಹಣಾ ನೀತಿ ಸಂಶೋಧನಾ ಸಂಸ್ಥೆ ಯಶಸ್ವಿಯಾಗಿ ನಡೆಸಿದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ, ಏನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂಥ ಹವಾಮಾನ ವೈಪರೀತ್ಯಗಳಿದೆ, ಅದು ಈ ಸೂಕ್ಷ್ಮ ಕ್ಷೇತ್ರಗಳಾದಂಥ ಕೃಷಿ, ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ, ಆರೋಗ್ಯ, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಸಾರಿಗೆ, ತ್ಯಾಜ್ಯ ನಿರ್ವಹಣೆ, ಈ ಎಲ್ಲ ಕ್ಷೇತ್ರಗಳ ಮೇಲೆ ಯಾವ ರೀತಿಯಾದಂಥ ಒಂದು ಪರಿಣಾಮ ಬೀರುತ್ತೆ, ಈ ತಾಪಮಾನ ಹೆಚ್ಚಳದಿಂದ ಈ ಎಲ್ಲ ಕ್ಷೇತ್ರಗಳು ಯಾವ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ಒಳಗಾಗ್ತಾರೆ ಮುಂದಿನ 5 ವರ್ಷಗಳಲ್ಲಿ, ಮತ್ತು ಅದನ್ನು ಯಾವ ರೀತಿ ನಾವು ಅದರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ಒಂದು ಸುಸ್ಥಿರತೆಯನ್ನು ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಗುರಿಯಾಗಿಟ್ಕೊಂಡು ನಾವು ಕಾರ್ಯಕ್ರಮ ನಡೆಸಿದ್ದೀವಿ. ತಮಗಾಗಲೇ ತಿಳಿಸಿದಾಗೆ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯವಾಗೂ ಸಹ ಈ ಒಂದು ವಿಚಾರಗಳು ವಿನಿಮಯ ಆಗಬೇಕಾಗತ್ತೆ, ಈ ಒಂದು ವಿಚಾರಗಳಿಗೆ ಸ್ಪಂದನೆ ಸಿಗಬೇಕಾಗತ್ತೆ. ಅದರಿಂದ ಎಲ್ಲ ಜನರು ಸಹ ಹವಾಮಾನ ವೈಪರೀತ್ಯಕ್ಕೆ ಒಳಗಾದಂಥ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ತಮ್ಮ ಜೀವನ ಶೈಲಿಗಳನ್ನು ಬದಲಾವಣೆ ಮಾಡ್ಕೋಬೇಕು, ಯಾವ ರೀತಿ ಒಂದು ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಇದು ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶ ಹೊಂದಿದೆ. ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಹೇಳಿದಾಗೆ ಈ ಒಂದು ಕ್ರಿಯಾ ಯೋಜನೆ ಆಧಾರದ ಮೇಲೆ ಬಹಳ ಮುಖ್ಯವಾದಂಥ ಒಂದು ಇಲಾಖೆಗಳು ಈ ಒಂದು ಪ್ರಮುಖ ಕಾರ್ಯ ಸಾಧನಾ ಸೂಚಕಗಳನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅರಣ್ಯ, ಜಲ ಸಂಪನ್ಮೂಲ, ಇಂಧನ, ಪಶುಸಂಗೋಪನೆ, ಕಡಲತೀರ, ಮೀನುಗಾರಿಕೆ, ನಗರ ಪ್ರದೇಶ, ಸಾರಿಗೆ, ಆರೋಗ್ಯ ಮತ್ತು ತ್ಯಾಜ್ಯ ನಿರ್ವಹಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಈ ಒಂದು ಪ್ರಮುಖ ಕಾರ್ಯ ಸಾಧನಾ ಸೂಚಕಗಳನ್ನು ಕೊಟ್ಟಿದ್ದಾರೆ ಇಲಾಖೆಗಳು. ಆ ಒಂದು ಕಾರ್ಯ ಸಾಧನಾ ಸೂಚಕಗಳ ಮೇಲೆ ಯಾವ ರೀತಿಯಾದಂಥ ಒಂದು ಗುರಿಯನ್ನು ಅವರು ತಲುಪಬೇಕು ಅಂತ ಆ ಕಾರ್ಯಸೂಚಕಗಳಲ್ಲಿ ಅವರು ತಿಳಿಸಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಎಷ್ಟು ರೀತಿಯಾದಂಥ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಮ್ಮಿಕೋಬೇಕು, ಇದು ಯಾವ ರೀತಿ ಹವಾಮಾನ ಬದಲಾವಣೆ ಇಂದಾದಂಥ ಒಂದು ವೈಪರೀತ್ಯ ಇದೆ ಅದನ್ನು ತಡೆಗಟ್ಟಲಿಕ್ಕೆ ಸಹಾಯ ಆಗುತ್ತೆ ಅನ್ನೋದನ್ನು ಅವರ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಕಾರ್ಯಸಾಧನಾ ಸೂಚಕಗಳನ್ನು ನೀಡಿದ್ದಾರೆ. ಕಾರ್ಯಸೂಚಕ ಸಾಧನಗಳನ್ನು ಮಾನಿಟ್ರಿಂಗ್ ಆ್ಯಂಡ್ ಎವ್ಯಾಲ್ಯೇಷನ್, ಅಂದರೆ ಯಾವ ರೀತಿಯಾಗಿ ಅವನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು, ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಂದು ಸಭೆಗಳನ್ನು ನಡೆಸಿದೆ. ಆ ಒಂದು ಸಭೆಗಳಲ್ಲಿ ಎಲ್ಲ ಮುಖ್ಯಸ್ಥರು ಸಹ ಭಾಗವಹಿಸಿರ್ತಾರೆ. ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಹ ಎಲ್ಲ ಇಲಾಖೆಗಳು ಸಹ ಈ ಒಂದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಿಸಿದಂತೆ ಮತ್ತು ಅವರ ಒಂದು ಕಾರ್ಯ ಸಾಧನ ಸೂಚಕಗಳು ಏನು ಕೊಟ್ಟಿದ್ದಾರೆ ಅವುಗಳನ್ನು ಆ ಒಂದು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ತಲುಪಿಸೋದಕ್ಕೆ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಈಗ ಆಲ್ರೆಡಿ 15 ಕಾರ್ಯಕ್ರಮಗಳು ರಾಜ್ಯ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಿದ್ದೀವಿ. ಇನ್ನೂ ಎಲ್ಲ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಿದ್ಧತೆಗಳನ್ನು ಸಹ ನಡೆಸಿದ್ದೀವಿ. ನಾನು ಡಾಕ್ಟರ್ ಎ ಕೆ ಚಕ್ರವರ್ತಿ, ಎಲ್ಲರಿಗೂ ನಮಸ್ಕಾರ. ಈಗ ಮೊದಲನೇ ಕಾರ್ಯಕ್ರಮದಲ್ಲಿ 25 ಏಪ್ರಿಲ್ಗೆ ನಾವು ಇದು ಮೂಡ್ ಬಂದಿತ್ತು, ಎಲ್ಲರಿಗೂ ನಿಮಗೆ ತಿಳಿದಂಗೆ ಗೊತ್ತು. ಸೊ ಇದರಲ್ಲಿ ಏನಾಗಿದೆ, ನಮಗೆ ಒಳ್ಳೆ ಅಭಿಪ್ರಾಯ ಬಂದಿದೆ ಈ ಕಾರ್ಯಕ್ರಮ ಬಗ್ಗೆ, ಹವಾಮಾನ ಮಿತ್ರ ಬಗ್ಗೆ. ಆಮೇಲೆ ಕೆಲವರು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ, ಕೆಲವರು ಪ್ರಶ್ನೆ ಕೇಳಿದ್ದಾರೆ. ಸೊ ನಮಗೆ 8 ಜಿಲ್ಲೆಯಿಂದ, ಮಂಡ್ಯ, ಕೋಲಾರ, ಮೈಸೂರು, ಗದಗ, ಬಳ್ಳಾರಿ, ಹಾಸನ, ಮೈಸೂರು, ಇದರಿಂದ ಎಲ್ಲ ನಮ್ಮ ರೈತರು ನಮಗೆ ಇದ್ರ ಬಗ್ಗೆ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಕೆಲವರು ಪ್ರಶ್ನೆನೂ ಕೇಳಿದ್ದಾರೆ. ಈಗ ನಮ್ಮ ರವೀಂದ್ರ ಕುಮಾರ್ ಅಂತ ಇದ್ದಾರೆ, ಸೊರಬ ತಾಲೂಕು ಶಿವಮೊಗ್ಗದಿಂದ. ಅವರು ಹೇಳಿದ್ದಾರೆ ಈ ಕಾರ್ಯಕ್ರಮಕ್ಕೆ ಭಾಳ ಉಪಯೋಗ ಆಗುತ್ತೆ, ಇನ್ನೂ ಹೆಚ್ಚಿಗೆ ನಮಗೆ ಮಾಹಿತಿ ಈ ಕಾರ್ಯಕ್ರಮದಲ್ಲಿ ಬೇಕು ಹವಾಮಾನ ಬದಲಾವಣೆ ಬಗ್ಗೆ. ಆಮೇಲೆ ಬಿ ಡಿ ನರನವರ್, ಆಮೇಲೆ ನಂಜುಂಡ ಸ್ವಾಮಿ ಅವರು ಹೇಳಿದರು ಇದು ಬಹಳ ನಮಗೆ ಅಂದರೆ ಉಪಯೋಗ ಕಾರ್ಯಕ್ರಮ ಆಗಿದೆ, ಇದರಿಂದ ನಮಗೆ ಬಹಳ ಮಾಹಿತಿ ಮೂಡ್ ಬಂದಿದೆ ಅಂತಲೂ ಅವ್ರು ಹೇಳಿದ್ದಾರೆ. ಈಗ ಕುಮಾರ್ ಹಾಸನಿಂದ, ಆಮೇಲೆ ಡಾಕ್ಟರ್ ಗಂಗಾಧರ್ ಸಾಗರ ಶಿವಮೊಗ್ಗದಿಂದ ಹೇಳಿದ್ದಾರೆ ಇದಕ್ಕೆ ಬಹಳ ಕಾರಣ ಆಗಿದೆ ಈ ನಗರೀಕರಣದಿಂದನೂ ಈ ಸಾಕಷ್ಟು ಹವಾಮಾನ ಬದಲಾವಣೆ ಆಗ್ತಾ ಇದೆ, ಇದ್ರ ಬಗ್ಗೆನೂ ನಮಗೆ ಸ್ವಲ್ಪ ಮಾಹಿತಿ ನೀವು ನೀಡಬಹುದು ಈ ಕಾರ್ಯಕ್ರಮದಲ್ಲಿ ಅಂತ ಹೇಳಿದ್ದಾರೆ. ಆಮೇಲೆ ಬೂದಿ ಪ್ರಕಾಶ್ ಅವರು ವಿಜಯನಗರ ಬಳ್ಳಾರಿ ಜಿಲ್ಲೆಯಿಂದ ಹೇಳಿದರೆ ಇದರದ್ದು ಪರಿಣಾಮ ಏನಾಗುತ್ತೆ ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಪ್ರಕಾಶ್ ಅವರೇ, ಇದು ಏನಂದರೆ ಹವಾಮಾನ ಬದಲಾವಣೆಯಿಂದ ನಮಗೆ ಏನು ಪರಿಣಾಮ ಆಗುತ್ತೆ ಇದು ಸಾಕಷ್ಟು ನಾವು ಸರಾಸರಿ ಹೇಳೋಕ್ಕಾಗಲ್ಲ, ಇದು ಏನಂದರೆ ಸಾಕಷ್ಟು ಫ್ಯಾಕ್ಟರ್ಸ್ ಮೇಲೆ ಅಂದರೆ ಈ ಪ್ಯಾರಾಮೀಟರ್ಸ್ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಆ ಭೂಮಿ ಹೆಂಗಿರುತ್ತೆ, ಆಮೇಲೆ ಇದು ವ್ಯವಸಾಯ ಪದ್ಧತಿಗಳು ಏನು ಅನ್ನಿಸ್ಕೊ ನಾವು ಇದು ಮಾಡ್ತೀವಿ, ಆಮೇಲೆ ಯಾವ ಬೆಳೆನ ನಾವು ಬೆಳೆಸ್ತೀವಿ, ಇದು ಇದ್ರ ಮೇಲೆ ಎಲ್ಲ ಸಾಕಷ್ಟು ಅದು ಪರಿಣಾಮ ಬೀಳುತ್ತೆ. ಈಗ ನೀವು ತಗೊಳ್ಳಿ ರಾಗಿ, ಮುಸ್ಕಿನ ಜೋಳ, ತೆಂಗು, ಇದೆಲ್ಲ ಸ್ವಲ್ಪ ತಡ್ಕೊಳತ್ತೆ, ಇದಕ್ಕೆ ಸ್ವಲ್ಪ ಬೆಳೆಗಳು ಎಲ್ಲ ಸ್ವಲ್ಪ ಶಕ್ತಿ ಇರುತ್ತೆ. ಈಗ ಕೆಲವು ಬೆಳೆಗಳು, ಈಗ ಹೂ ಬೆಳೆ ಆಗಲಿ ಅಥವಾ ತರಕಾರಿ ಬೆಳೆಗಳಾಗಲಿ ಅಥವಾ ಏಲಕ್ಕಿ, ಕಾಫಿ, ಮೆಣಸು, ಇದು ಏನಂದರೆ ಸಾಕಷ್ಟು ಹವಾಮಾನದಿಂದ ಇದ್ರ ಮೇಲೆ ಪರಿಣಾಮ ಬೀಳುತ್ತೆ, ಆವಾಗ ರೈತರಿಗೆ ಸಾಕಷ್ಟು ಲಾಸಸ್ ಆಗ್ಬೋದು ಅಥವಾ ಹಾನಿ ಆಗ್ಬೋದು. ಸೊ ನಾವು ಇದು ಸರಾಸರಿ ಹೇಳೋಕ್ಕಾಗಲ್ಲ, ಎಚ್ಚರಿಕೆಯಿಂದ ನಾವು ನಮ್ಮ ವ್ಯವಸಾಯ ಕಾರ್ಯಕ್ರಮ ಮುಂದುವರಿಸ್ಕೋಬಹುದು. ಈಗ ಭಾರತೀಯ ಹವಾಮಾನ ಇಲಾಖೆ ಬೆಂಗಳೂರಿನ ಕಚೇರಿಯಲ್ಲಿ ಇರುವ ಡಾಕ್ಟರ್ ಸಿ ಎಸ್ ಪಾಟೀಲ್ ರು ಮಾಹಿತಿಯನ್ನು ಮಾಡಿಕೊಡಿ. ಎಲ್ಲರಿಗೆ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ ಹಾಗೂ ನಿರ್ದೇಶಕರು. ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ಕಡೆ ಮಾತ್ರ ಹಗುರವಾಗಿ ಮಳೆಯಾಗಿದೆ. ಪ್ರಮುಖವಾಗಿ ಚಿತ್ರದುರ್ಗದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ಕಲಬುರಗಿಯಲ್ಲಿ ಗರಿಷ್ಠ ಉಷ್ಣಾಂಶ 38°C, ಬೀದರ್ನಲ್ಲಿ ಕೂಡ 38°C, ಕಾರವಾರನಲ್ಲಿ 33°C, ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ 33°C ಹಾಗೂ ಕನಿಷ್ಠ ಉಷ್ಣಾಂಶ 22°C ದಾಖಲಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದರೆ, ಉತ್ತರ ಒಳನಾಡಿನಲ್ಲಿ ಟ್ರಫ್ ಇರುವುದರ ಹಿನ್ನೆಲೆಯಲ್ಲಿ ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ 9 ರಿಂದ 13 ಅಲ್ಲಲ್ಲಿ ಗುಡುಗು ಮಿಂಚು ಸಮೇತವಾಗಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕಲಬುರಗಿ ಸೇರಿದಂತೆ ಉತ್ತರ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 38°C, ಕರಾವಳಿ ಜಿಲ್ಲೆಗಳಲ್ಲಿ 35°C, ಹಾಗೂ ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು

ಒಂದು ಇರುತ್ತೆ ಅಂತ ಹೇಳ್ತಾ ಈ ಕೃಷಿ ಹೊಂಡದ ನೀರನ್ನು ಉಪಯೋಗಿಸ್ಬೇಕಾಗುತ್ತೆ. ಸೊ ಈ ಕೃಷಿ ಹೊಂಡಕ್ಕೆ ಈಗ ಸರ್ಕಾರ ಸಾಕಷ್ಟು ಒತ್ತು ಕೊಡ್ತಾ ಇದೆ, ಅದರಲ್ಲಿ ಕೂಡ ಲಿಫ್ಟಿಂಗ್ ಪಂಪ್ ಕೂಡ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ರೈತ ಮೊದಲು ನಾವು ಒಂದು ಫ್ಲಡಿಂಗ್ ಅಂತ ಏನು ಮಾಡ್ತಾ ಇದ್ದೀವಿ, ಇದಕ್ಕೋಸ್ಕರ ಪರ್ಯಾಯವಾಗಿ ಡ್ರಿಪ್ ಕೊಡೋಕ್ಕೂ ಕೂಡ ಸಾಕಷ್ಟು ಅನುದಾನವನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಸೊ ಒಟ್ಟಾರೆ ಈ ಒಂದು ಕೃಷಿ ಹೊಂಡಗಳಲ್ಲಿ ಶೇಖರಣೆ ಮಾಡ್ತಕ್ಕಂಥ ನೀರನ್ನು ಸದ್ಬಳಕೆ ಮಾಡಿಕೊಂಡು ಯಾವ ರೀತಿಯಾಗಿ ನಮ್ಮ ಆ ಒಂದು ಸಾಮರ್ಥ್ಯ, ನೀರಿನ ಬಳಕೆಯ ಸಾಮರ್ಥ್ಯ ಹೆಚ್ಚಿಸ್ಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಅದೇ ರೀತಿಯಾಗಿ ಈಗ ಈ ಕೃಷಿ ಹೊಂಡಗಳು ಈಗಾಗಲೇ ಒಂದು ಹೆಕ್ಟೇರ್ಗೆ 250 ಮೀಟರ್ ಕ್ಯೂಬ್ ನಾವೇನು ಕರ್ನಾಟಕ ಸರ್ಕಾರ ನಾವು ನಮ್ಮ ಕುಷ್ಕಿ ಬೇಸಾಯ ಪ್ರಯೋಜನೆಯಿಂದ ಬೇರೆ ಬೇರೆ ಮಣ್ಣಿಗೆ ಒಂದು ಕೃಷಿ ಹೊಂಡಗಳ ಒಂದು ಸೈಜು ಗಾತ್ರ ಏನಿದೆ ಅದನ್ನು ಆಲ್ರೆಡಿ ಸಾಕಷ್ಟು ಶಿಫಾರಸು ಮಾಡಿದ್ವಿ. ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಈ ಕೆಂಪು ಮಣ್ಣಲ್ಲಿ 250 ಮೀಟರ್ ಕ್ಯೂಬ್ ಏನು ಕೃಷಿ ಹೊಂಡಗಳನ್ನು ನಿರ್ಮಾಣ, ಇಂಥ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ದಾದರೆ 2-3 ಬೆಳೆಗೆ ಅಂದರೆ 3 ಸಲ ನೀರಾವರಿ ಕೊಡ್ಬೋದು. ಇದು ಬಹಳ ಇಂಪಾರ್ಟೆಂಟು. ಅದೇ ರೀತಿಯಾಗಿ ಈ ಕುಷ್ಕಿ ಪ್ರದೇಶದಲ್ಲಿ ಬಹಳ ಮುಖ್ಯವಾಗಿ ನಾವು ಮಣ್ಣಿನ ಒಂದು ಫಲವತ್ತತೆ ಕಾಪಾಡಬೇಕು, ನೀರಿನ ಸಂರಕ್ಷಣೆಗೆ ಆದ್ಯತೆ ಕೊಟ್ಕೊಂಡಿದ್ದಾದರೆ ಮುಂದಿನದಲ್ಲಿ ಬೆಳೆಗಳ ಒಂದು ಸೆಲೆಕ್ಷನ್ ಅಂತ ಏನು ಹೇಳ್ತೀವಿ, ಬೆಳೆಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಈ ಕುಷ್ಕಿ ಬೇಸಾಯದಲ್ಲಿ ಬೆಳೆಗಳು ಅಂದರೆ ನಾವು ಬೆಳೆಗಳನ್ನು ಬೆಳೀತಾ ಇರ್ತೀವಿ, ರೈತ ದಯಮಾಡಿ ಯಾವ ಬೆಳೆಗಳನ್ನು ಬೆಳೆದ್ರೆ ಎಷ್ಟು ದಿವಸ ಬೆಳೆ ಅದರ ಬೆಳವಣಿಗೆ ಅನುಗುಣವಾಗಿ ಯಾವ ಬೆಳೆಯನ್ನು ಯಾವ ತಳಿಯನ್ನು ನಾವು ಆಯ್ದುಕೊಂಡಿದ್ದಾದರೆ ಅಂಥ ತಳಿಯಿಂದ ಜಾಸ್ತಿ ಇಳುವರಿನ ಪಡ್ಕೋಬಹುದು. ಅಂದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಬೆಳೆಯ ಅವಧಿ. ಸೊ ಈಗ ಕುಷ್ಕಿ ಬೇಸಾಯ ಪ್ರದೇಶದಲ್ಲಿ ಆದಷ್ಟು ಕೂಡ ನಾವು ಶಾರ್ಟ್ ಡ್ಯೂರೇಷನ್ ವೆರೈಟಿ ಅಂತ ಏನು ಹೇಳ್ತೀವಿ, ಅಲ್ಪಾವಧಿ ತಳಿಗಳನ್ನು ಬೆಳೆಯಬೇಕಾಗುತ್ತೆ. ಅದೇ ರೀತಿಯಾಗಿ ಅಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕೂಡ ಬಹಳ ಮುಖ್ಯವಾದ್ದು. ಸೊ ಯಾವ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳನ್ನು ಹಾಕಬೇಕಾಗುತ್ತೆ. ಇನ್ನು ಬರ ಸಹಿಷ್ಣುತೆ, ಈಗಾಗಲೇ ಸಾಕಷ್ಟು ತಳಿಗಳನ್ನು ನಮ್ಮ ವಿಶ್ವವಿದ್ಯಾಲಯಿರ್ಬೋದು ಬೇರೆ ವಿಶ್ವವಿದ್ಯಾಲಯ ಕೊಡ್ಬೋದು, ಆ ಕಾಲಕ್ಕೆ ತಕ್ಕಂತೆ ಬರ ಸಹಿಷ್ಣುತೆ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಉದಾಹರಣೆಗೆ ಹೇಳಬೇಕಾದ್ರೆ ಈಗ ನಮ್ಮ ದಕ್ಷಿಣ ಒಂದು ಕರ್ನಾಟಕದಲ್ಲಿ ರಾಗಿ ಬೆಳೆ ಬಹಳ ಪ್ರಮುಖವಾದ ಬೆಳೆ. ಇಂಥ ರಾಗಿ ಬೆಳೆಯಲ್ಲಿ ನಾವು ಈ ಜುಲೈ ತಿಂಗಳಿಂದ ಆಗಸ್ಟು ಸೆಪ್ಟೆಂಬರ್ ಮೊದಲನೇ ಪಾಕ್ಷಿಕವರೆಗೂ ಸಾಕಷ್ಟು ತಳಿಗಳನ್ನು ಬಿಡುಗಡೆ ಮಾಡಿದ್ವಿ. ಅಂಥ ತಳಿಗಳನ್ನು ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಜುಲೈ ತಿಂಗಳಲ್ಲಿ ಬಂದಾಗ MR1, MR6 ಅಂತ ಒಂದು ತಳಿಗಳನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಈ ಆಗಸ್ಟ್ ಮಧ್ಯಮಾವಧಿ ತಳಿಗಳಂತ KMR 301 ಅಂತ ಮಾಡಿದ್ವಿ. ಅದೇ ರೀತಿಯಾಗಿ ಅಲ್ಪಾವಧಿ ತಳಿ ಕೂಡ ನಾವು ಬಿಡುಗಡೆ ಮಾಡಿದ್ವಿ. ಸೊ ಅಂದರೆ ಆ ಸಂದರ್ಭಕ್ಕೆ ತಕ್ಕಂತೆ ಇಂಥ ಒಂದು ಬರ ಸಹಿಷ್ಣುತಾ ತಳಿಗಳನ್ನು ನಾವು ರೈತರು ಬೆಳೆಯಬೇಕಾಗುತ್ತೆ. ಅದೇ ರೀತಿಯಾಗಿ ಇನ್ನು ಈ ಕುಷ್ಕಿ ಪ್ರದೇಶದಲ್ಲಿ ಈ ಹೂ ಬಿಡುವ ಕಾಲ ಬಹಳ ಕಡಿಮೆ ಇರುತ್ತೆ ಕೆಲವೊಂದು ತಳಿಗಳಲ್ಲಿ, ಅಂಥ ತಳಿಗಳನ್ನು ದಯಮಾಡಿ ಸೆಲೆಕ್ಟ್ ಮಾಡಬಾರದು. ಅಟ್ಲೀಸ್ಟ್ ಈ ಹೂ ಬಿಡುವ ಕಾಲ ಸುಮಾರು 4-5 ವಾರ ಇದ್ದಂಥ ತಳಿಗಳನ್ನು ಉಪಯೋಗಿಸಿದ್ದಾದರೆ ಖಂಡಿತ ಒಂದು ಮಳೆ ಬರಲೇ ಇದ್ದರೂ ಕೂಡ ಇನ್ನೊಂದು ಮಳೆ ಬಂದಾಗ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಹೆಚ್ಚಿನ ಅವಧಿ ಇರ್ತಕ್ಕಂಥ ಹೂವಿನ ಬೆಳೆಗಳು ಅಂದರೆ ಬೆಳೆಗಳೇ ಹೂವಿನ ಬೆಳೆಗಳಂದರೆ ಫ್ಲೋರಿಕಲ್ಚರ್ ಅಂತ ಹೇಳ್ತಿಲ್ಲ ನಾವು, ಈ ಫೀಲ್ಡ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಇಂಥ ಬೆಳೆಯಲ್ಲಿ ಕೂಡ ಕನಿಷ್ಠ 3-4 ವಾರ ಈ ಹೂವಿನ ಒಂದು ಹೂ ಬಿಡುವ ಕಾಲ ಜಾಸ್ತಿ ಇದ್ದರೆ ಖಂಡಿತ ಅದರಿಂದ ಲಾಭ ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಈ ಬೆಳೆ ಚೇತರಿಕೆ ಗುಣ ಅಂತಲೇ ಹೇಳ್ತೀವಿ ಅಂದರೆ ಯಾವುದೇ ಒಂದು ಮಳೆ ಬಾರದಿದ್ದಾಗ ಈ ಪೈರು ಬಾಡಿ ಹೋಗ್ತಾ ಇರ್ತದೆ, ಅಂಥ ಸಂದರ್ಭದಲ್ಲಿ ಮುಂದೆ ಮಳೆ ಬಂದಾಗ ಆ ಒಂದು ಪೈರು ಚೇತರಿಸಿಕೊಂಡು ಮತ್ತೆ ಒಂದು ಹೂ ಬಿಟ್ಟು ಮತ್ತೆ ಕಾಳಾಗುವ ಸಂದರ್ಭ ಇರುತ್ತೆ. ಅಂಥ ಬೆಳೆಗಳನ್ನು ನಾವು ಬೆಳಿಬೇಕಾಗುತ್ತದೆ. ಅದೇ ರೀತಿಯಾಗಿ ಈ ಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳುವ ಗುಣ ಇರತಕ್ಕಂಥ ನಾವು ಒಂದು ತಳಿಗಳನ್ನು ಬೆಳಿಬೇಕಾಗುತ್ತೆ. ಅಂದರೆ ಮಣ್ಣಿನಲ್ಲಿ ತೇವಾಂಶ ಸಾಕಷ್ಟು ಇಲ್ಲದಿದ್ದಾಗ ಈ ಎಲೆಗಳ ಸುರುಳಿ ಮಾಡಿಕೊಳ್ಳುವುದು, ಕೊನೆಯ ಸಂದರ್ಭದಲ್ಲಿ ಎಲೆಗಳನ್ನು ಉದುರಿಸಿ ಈ ಬಾಷ್ಪೀಕರಣ ಅಂತ ಏನು ಹೇಳ್ತೀವಿ ಈ ಬಾಷ್ಪೀಕರಣ ತಗ್ಗಿಸಿ ಒಟ್ಟಾರೆ ಬೆಳೆಗಳ ಒಂದು ಅವಧಿ ಜಾಸ್ತಿ ಆಗುತ್ತೆ. ಅಂದರೆ ನಮ್ಮ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದಾಗ ಬೆಳೆಗಳ ಅವಧಿ ಜಾಸ್ತಿ ಆಗಿ ಇಳುವರಿ ಕೂಡ ಜಾಸ್ತಿ ಆಗ್ತದೆ. ಅದೇ ರೀತಿಯಾಗಿ ಬೀಜಗಳು ಶೀಘ್ರವಾಗಿ ಅಂಕುರಿಸುವ ಗುಣ, ಅಂದರೆ ನಾವು ಬಿತ್ತಿದ ಮೇಲೆ ಮೊಳಕೆ ಒಡೆಯಲು ಹಲವಾರು ದಿನಗಳನ್ನು ತೆಗೆದುಕೊಂಡ ಕೆಲವು ಬೀಜಗಳಿರ್ತವೆ, ಅದಕ್ಕಿಂತ ಮುಂಚೆನೇ ತೇವಾಂಶ ಕಡಿಮೆ ಆದಾಗ ಖಂಡಿತ ಅದರಲ್ಲಿ ಮೊಳಕೆ ಒಡೆಯ ಶಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಈ ಶುಷ್ಕ ವಾತಾವರಣಕ್ಕೆ ಹೊಂದಿಕೊಳ್ಳತಕ್ಕಂಥ ತಳಿಗಳನ್ನು ಆಯ್ಕೊಂಡು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಹೆಚ್ಚಿನ ಇಳುವರಿ ಕೂಡ ಬಹಳ ಮುಖ್ಯವಾದ್ದು. ಈಗಾಗಲೇ ನಾನು ಹೇಳಿದೆ, ರೈತ ಮೊದಲನೇ ಮಾಡಬೇಕಾಗಿದ್ದಂಥ ಕೆಲಸ ಒಳ್ಳೆ ತಳಿಯನ್ನು ಆಯ್ಕೆ ಮಾಡಬಹುದು. ಅಂದರೆ ಒಳ್ಳೆ ತಳಿಯನ್ನು ಆಯ್ಕೆ ಮಾಡಿದರೆ ಮುಂದೆ 50% ಕೆಲಸವನ್ನು ಅವನು ಇಲ್ಲೇ ಒಂದು ಸಾಧಿಸಿದಂಗಾಗುತ್ತೆ.

ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಸುಕ್ಷೇತ್ರ ಗುರುಪುರದಲ್ಲಿ ದೇಶದಲ್ಲೇ ಅತಿ ಎತ್ತರವಾದ ಶ್ರೀ ಗುರು ಮಹಾಕಾಲೇಶ್ವರನ ಏಕಶಿಲಾಮೂರ್ತಿಯು ನಿರ್ಮಾಣಗೊಂಡಿದ್ದು ಮೇ 15, 16 and 17 ಬ್ರಹ್ಮಕಲಶೋತ್ಸವವು ನಡೆಯಲಿದೆ. ಮೇ 15 ಬೆಳಿಗ್ಗೆ ವೇದೋಕ್ತ ವಿಧಿವಿಧಾನಗಳೊಂದಿಗೆ ಶುದ್ಧಿ ಪ್ರಕ್ರಿಯಾದಿ ಪೂಜೆ ಆರಂಭಗೊಳ್ಳಲಿದ್ದು ಮೇ 16 ಸಂಜೆ 4 ಪಂಚಕಲ್ಯಾಣಯುಕ್ತ ಬ್ರಹ್ಮಕಲಶಾಭಿಷೇಕ ನಡೆಯಲಿರುವುದು. ಸಹಸ್ರ ಕಲಶಗಳ ಅಭಿಷೇಕದಲ್ಲಿ ಜಾತಿ ಲಿಂಗ ಭೇದವಿಲ್ಲದೆ ಭಕ್ತರಿಗೆ ಸ್ವಯಂ ಅಭಿಷೇಕ ಮಾಡುವ ಅವಕಾಶವಿದೆ. ನಿರಂತರ ಅನ್ನಸಂತರ್ಪಣೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು ಭಕ್ತ ಜನ ಸರ್ವರಿಗೂ ಆತ್ಮೀಯ ಸ್ವಾಗತ. ಶುಭ ಕೋರುವವರು ಸ್ವಾತಿ ಸ್ಟಾರ್ಸ್ ಐಕಾನ್ ಬೇಕರಿ, ಪೈ ಬಿಲ್ಡಿಂಗ್, ಕಟಪಾಡಿ. ಗ್ರಾಹಕರ ಸೇವೆಯೇ ನಮ್ಮ ಮೊದಲ ಆದ್ಯತೆ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು: ಹಳೆ ಅಡಿಕೆ ಕ್ವಿಂಟಾಲ್ಗೆ 36,000 to 50,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 36,000 to 46,000 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 28,500 to 30,000 ರೂಪಾಯಿ, ಸ್ಥಳೀಯ ಮಿಲ್ಲಿಂಗ್ನ ಕೊಬ್ಬರಿ ಕ್ವಿಂಟಾಲ್ಗೆ 7,500 to 10,500 ರೂಪಾಯಿ, ಒಂದನೇ ವರ್ಗದ ತೆಂಗಿನಕಾಯಿ 1,025 to 30,000 ರೂಪಾಯಿ, ಎರಡನೇ ವರ್ಗದ್ದು 1,020 to 25,000 ರೂಪಾಯಿ, ಸ್ಥಳೀಯ ಅಕ್ಕಿ ಕ್ವಿಂಟಾಲ್ಗೆ 4,350 to 5,300 ರೂಪಾಯಿ, ಕಟ್ ಸಾಂಬಾರ್ ಕ್ವಿಂಟಾಲ್ಗೆ 3,500 to 4,100 ರೂಪಾಯಿ, IRAT ಕ್ವಿಂಟಾಲ್ಗೆ 3,450 to 4,250 ರೂಪಾಯಿ, ಆಮದು ಭತ್ತ ಕ್ವಿಂಟಾಲ್ಗೆ 2,150 to 2,400 ರೂಪಾಯಿ, ಆಮದು ಬೆಲ್ಲ ಹಳದಿ ಕ್ವಿಂಟಾಲ್ಗೆ 4,200 to 5,000 ರೂಪಾಯಿ, ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,400 to 5,000 ರೂಪಾಯಿ, ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,500 to 5,200 ರೂಪಾಯಿ, ಮೆಣಸು ಕ್ವಿಂಟಾಲ್ಗೆ 19,000 to 30,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 13,000 to 66,500 ರೂಪಾಯಿ, ಮೈಸೂರು ಬಾಳೆ ಕ್ವಿಂಟಾಲ್ಗೆ 3,500 to 4,500 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 6,000 to 7,000 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 5,000 to 6,000 ರೂಪಾಯಿ, ನೇಂದ್ರ ಬಾಳೆ ಕ್ವಿಂಟಾಲ್ಗೆ 6,500 to 7,500 ರೂಪಾಯಿ. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ನಾಳೆ ಸಂಜೆ 6:50 ಕಿಸಾನ್ ವಾಣಿಯಲ್ಲಿ ಜೇನಿನ ಮೌಲ್ಯವರ್ಧನೆಯ ಕುರಿತು ಬೆಳ್ತಂಗಡಿ ತಾಲೂಕು ಆಲಡ್ಕದ ಶ್ಯಾಮ್ ಸುಂದರ್ ಭಟ್ ಅವರೊಂದಿಗೆ ಸಂದರ್ಶನ, ನಂತರ ಆರೋಗ್ಯ ಮಾಹಿತಿ ಕೇಳುವಿರಿ. ಈಗ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಶ್ರೀಚಂದ್ರು ಅವರ ಭಕ್ತಿರಚನೆಯೊಂದನ್ನು ಕೇಳೋಣ. ಮಂಗಳ ಕೊನೆಯಲ್ಲಿ ಕೆ ಆರ್ ರಾಘವೇಂದ್ರ ಆಚಾರ್ಯ ಅವರು ಹಾಡಿರುವ ಪುರಂದರದಾಸರ ಭಕ್ತಿ ರಚನೆ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ, ತಾನುರಾಗದಿಂದ ಹರಿಯ ತಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭ್ರೇತ್ಯರಿರಲು ಕೋಟಿ ಕೋಟಿ ಭ್ರೇತ್ಯರಿರಲು ಹಟಕಾಂಬರನ ಸೇವೆ, ಕೋಟಿ ಕೋಟಿ ಭ್ರೇತ್ಯರಿರಲು ಹಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಮಾಡಿ ಸುಖಿ ತುತಿ ಹೇಳು, ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂದು ಚಿತ್ರ ಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳು, ಛತ್ರ ಚಾಮರ ವ್ಯಜನ ಪರ್ಯಂತ ಪಾತ್ರ ರೂಪದಲ್ಲಿ ನಿಂದು ಚಿತ್ರ ಚರಿತನ